ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:17. ಆತ್ಮೀಯ ಕೇಳುಗರಿಗೆ, ನಿಮ್ಮ ಬಾನುಲಿ ಗೆಳತಿ ವಿದ್ಯಾ ಮಾಡುವ ನಮಸ್ಕಾರಗಳು. ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಸ್ವಾಗತ. ಈ ಸಂಜೆಯ ಕಾರ್ಯಕ್ರಮವನ್ನು ಕೃಷಿ ರಂಗದೊಂದಿಗೆ ಆರಂಭ ಮಾಡುತ್ತಿದ್ದೇವೆ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರಸಮೇವು ತಯಾರಿಕೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೇಸಾಯಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಿಸಿ ಚನ್ನಕೇಶವ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಬೆಂಗಳೂರು ಮತ್ತು ಮೈಸೂರಿನ ಕ್ಯಾಂಗ್ರೂ ಕೇರ್ ಫರ್ಟಿಲಿಟಿ ಸೆಂಟರ್ ವತಿಯಿಂದ ಆಂಡ್ರಾಲಜಿ ಮತ್ತು ಎಂಬ್ರಿಯಾಲಜಿ ಲ್ಯಾಬ್ಸ್ ಮತ್ತು ಓವ್ಯುಲೇಷನ್ IUI, IVF, SR ಅಂಡ್ TESA ನಂತಹ ಸರ್ವಿಸಸ್ ಲಭ್ಯವಿದೆ. ಸಂಪರ್ಕಿಸಿ ಟೋಲ್ ಫ್ರೀ ನಂಬರ್ 1-800-425-4500. ಗರ್ಮಿ ಕಾ ಮೌಸಮ್ ಛುಟ್ಟಿಯೋ ಕೆ ಸಾಥ್ ಜಾನ್ಲೇವಾ ಲೂ ಭೀ ಲಾತಾ ಹೈ. ಲೂ ಸೇ ಬಚನೆ ಕೆ ಲಿಯೆ ಖೂಬ್ ಪಾನಿ ಪಿಯೆ, ಖಾಸ್ ಕರ್ ಜಬ್ ಬಹುತ್ ಪಸೀನಾ ಆ ರಹಾ ಹೋ ತಬ್. ORS, ನಿಂಬೂ ಪಾನಿ, ಛಾಚ್ ಇತ್ಯಾದಿ ಪಿಯೆ. ಚಾಯ್, ಕಾಫಿ ಔರ್ ಕೋಲ್ಡ್ ಡ್ರಿಂಕ್ಸ್ ಪೀನಾ ಟಾಲೆ. ಧೂಪ್ ಸೇ ಬಚೆ, ಖಾಸ್ ಕರ್ 11-4 ಕೆ ಬೀಚ್. ಹಲ್ಕೆ ರಂಗ್ ಕೆ ಆರಾಮದಾಯಕ ಕಪಡೆ ಪಹನೆ, ಸಿಂಥೆಟಿಕ್ ಕಪಡೆ ನಾ ಪಹನೆ. ಬಾಹರ್ ಜಾತೆ ಸಮಯ ಪೀನೆ ಕಾ ಪಾನಿ ಸಾಥ್ ರಖೆ. ಛಾತಾ, ಟೋಪಿ, ಗಮಛಾ, ಪಗಡಿ ಯಾ ದುಪಟ್ಟೆ ಸೇ ಸರ್ ಕೋ ಢಕೆ. ಧೂಪ್ ಮೇ ಅಧಿಕ ಶಾರೀರಿಕ ಪರಿಶ್ರಮ ಟಾಲೆ. ಯದಿ ಕಾರ್ಯ ಅನಿವಾರ್ಯ ಹೈ ತೋ ಬೀಚ್ ಮೇ ಆರಾಮ ಕರೆ. ಯೇ ಸಾವಧಾನಿಯಾ ಆಪ್ಕಿ ಜಾನ್ ಬಚಾ ಸಕ್ತಿ ಹೈ. ಆಪ್ಕೆ ಹಿತ್ ಮೇ ತತ್ಪರ್ NDMA. ಆತ್ಮೀಯ ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ರಸಮೇವು ತಯಾರಿಕೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೇಸಾಯಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಿಸಿ ಚನ್ನಕೇಶವ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾ ಚನ್ನಕೇಶವ ಅವರೇ. ನಮಸ್ಕಾರ ಜಗದೀಶ್ ಅವರೇ. ತಾವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ರಸಮೇವಿನ ತಯಾರಿಕಾ ವಿಧಾನದ ಬಗ್ಗೆ ಮತ್ತು ಅದರ ಉಪಯುಕ್ತತೆ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ತಾವು ತಜ್ಞರು ಹೇಳ್ತಾ ಇರ್ತೀರ, ಈ ಹಸಿರು ಮೇವಿನ ಉತ್ಪಾದನೆ ಹೆಚ್ಚಾದಾಗ ಅದನ್ನು ರಸಮೇವಾಗಿ ಪರಿವರ್ತನೆ ಮಾಡಿಕೊಂಡು ನಾವು ಬಳಸ್ಕೋಬೋದು ಅಂತ. ಈಗ ಪ್ರಾರಂಭದಲ್ಲಿ ಈ ರಸಮೇವಿನ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಒಳ್ಳೆಯದು. ಇವತ್ತಿನ ದಿವಸ ನೀವೇನು ಈ ಒಂದು ಚರ್ಚಾ ವಿಚಾರ ಅಥವಾ ರೈತರಿಗೆ ಉಪಯೋಗ ಮಾಹಿತಿ ತಿಳಿಸಬೇಕಂತ ನೀವೇನು ಆರಿಸಿಕೊಂಡಿದ್ದೀರೋ ತುಂಬ ಮಹತ್ವವಾದಂಥ ಒಂದು ವಿಚಾರ. ಯಾಕಂತಂದರೆ ಸಾಕಷ್ಟು ರೈತರು ಹಸಿರು ಮೇವನ್ನು ಬೆಳೆಸಿರ್ತಾರೆ, ಅದನ್ನು ಒಟ್ಟಿಗೆ ಅವರು ತಿನ್ನಿಸೋಕ್ಕಾಗೋದಿಲ್ಲ, ಅದನ್ನು ಇದನ್ನು ಮಾಡೋಕ್ಕಾಗೋದಿಲ್ಲ. ಆದ ಕಾರಣ ಅದನ್ನು ಕೂಡಿಡಲೇಬೇಕಾಗ್ತದೆ. ಸೊ ಈ ಕಾರಣದಿಂದ ನಾವು ಹಸಿರು ಮೇವನ್ನು ಕೂಡಿಟ್ಟರೆ ರಸಮೇವ ಆಗ್ತದೆ, ಅದನ್ನೇ ನಾವು ಸೈಲೇಜ್ ಅಂತ ನಾವು ಕರಿತೀವಿ. ಈ ಒಂದು ಹಂಗಾಮಿನಲ್ಲಿ ಯಥೇಚ್ಛವಾಗಿ ಆಹಾರ ಬೆಳೆಗಳಾಗ್ಬೋದು ಅಥವಾ ಮೇನ್ ಬೆಳೆಗಳಾಗ್ಬೋದು ಹೆಚ್ಚಿಗೆ ಬೆಳೆದು ಸಾಕಷ್ಟು ನಿಂತಿದೆ. ಸೊ ಅದನ್ನು ನಾವು ಈ ಬೇಸಿಗೆ ಕಾಲದಲ್ಲಿ ಪಶುಗಳಿಗೆ ಅದನ್ನು ಕೊಡೋದಕ್ಕೆ ನಾವು ಕೊರತೆ ಬಂದಾಗ ಈ ಒಂದು ಈ ರಸಮೇವನ್ನು ತಯಾರಿ ಮಾಡಿಕೊಂಡು ನಾವು ಅದನ್ನು ಕೊಡೋದು ಅತ್ಯವಶ್ಯಕವಾಗಿದೆ. ಸೊ ಒಂದು ಆ ಕಾರಣದಿಂದ ಇವತ್ತಿನ ದಿವಸ ನೀವೇನು ಈ ರಸಮೇವನ ವಿಧಾನ ಮತ್ತು ಅದರ ಉಪಯುಕ್ತತೆ ಬಗ್ಗೆ ರೈತರಿಗೆ ತಿಳಿಸಬೇಕಂತ ಇರೋದು ಅದು ತುಂಬ ಮಹತ್ವ ಅಂತಲೇ ನಾನು ಭಾವಿಸ್ಕೋತೀನಿ ಜಗದೀಶ್ವರಿ. ಈಗ ಮುಖ್ಯವಾಗಿ ಈ ಹಸಿರು ಮೇವನ್ನು ಯಾವ್ಯಾವ ವಿಧಗಳಲ್ಲಿ ಶೇಖರಿಸ್ಬೋದು ಅಂತೀರಿ? ಅದು ಮೊದಲನೇದಾಗಿ ರಸಮೇವು ಅಂತ. ಸೊ ಆವಾಗಲೇ ನಾನು ಹೇಳಿದ್ದಲ್ಲ, ಹಸಿರು ಮೇವನ್ನು ಕೂಡಿಟ್ಟರೆ ಅದು ರಸಮೇವ ಆಗ್ತದೆ. ಅಂದರೆ ಕೂಡಿಡೋದು ಅಂತಂದರೆ ಗಾಳಿ ಆಡದಂತೆ ಕೂಡಿಡಬೇಕು, ಅದು ಇಂಪಾರ್ಟೆಂಟು. ಅದು ಅದನ್ನೇ ಸೈಲೇಜ್ ಅಂತ ಕೂಡ ನಾವು ಕರಿತೀವಿ. ಮತ್ತು ಒಣಮೇವನ್ನಾಗಿ ಕೂಡ ಅದನ್ನು ಮಾಡ್ಕೋಬೋದು. ಒಣಮೇವು ಅಂತಂದರೆ ಸಂಪೂರ್ಣ ಬಿಸಿಲಿನಲ್ಲಿ ಒಣಗಿಸಬಾರ್ದು, ನೆರಳಿನಲ್ಲಿ ಒಣಗಿಸ್ಕೊಳ್ಳೋದ್ರಿಂದ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಎಷ್ಟೋ ಅದರಲ್ಲಿ ಉಳಿತವೆ. ಮತ್ತು ಇನ್ನು ಕೆಲವು ದ್ವಿದಳ ಧಾನ್ಯದ ಸೊಪ್ಪಿನ ಒಂಥರ ಮೇವಿನಲ್ಲಿರ್ತವೆ, ಅಂಥದನ್ನು ಬೇಕಾದರೆ ನಾವು ಪುಡಿ ಮಾಡಿ ಕೂಡ ಈ ಮಾಮೂಲಿ ನಮ್ಮ ಪಶು ಆಹಾರದ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಕೂಡ ಅದನ್ನು ನಾವು ಆ ಪಶುಗಳಿಗೆ ನಾವು ಕೊಡ್ಬೋದು ನೋಡಿ. ಇನ್ನು ಮುಖ್ಯವಾಗಿ ಈ ರಸಮೇವು ಅಂದ್ರೇನು, ಅದರ ಒಂದು ತಯಾರಿಕಾ ವಿಧಾನದ ಬಗ್ಗೆ ತಿಳಿಸ್ಕೊಡ್ತೀರಾ? ಒಳ್ಳೆಯದು. ಈ ಹಸಿರುಮೇವನ್ನು ಗಾಳಿ ಆಡದಂತೆ ಕೂಡಿಟ್ಟರೆ ಅದು ರಸಮೇವು ಆಗುತ್ತೆ. ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಸೈಲೇಜ್ ಅಂತ ಕೂಡ ನಾವು ಕರಿತೀವಿ. ಈಗ ಏಕೆ ಏನೆಂದರೆ, ನಿಮಗೆ ಹೇಳಬೇಕಂದ್ರೆ ನಾವು ಮಾವಿನಕಾಯಿ ಹಸಿ ಮಾವಿನಕಾಯಿ ತಿಂದಾಗ ನಮ್ಗೆ ರುಚಿ ಬರೋದಿಲ್ಲ, ಅದನ್ನು ಉಪ್ಪಿನಕಾಯಿ ಮಾಡಿದ್ರೆ ಎಷ್ಟು ನಾವು ಚಪ್ಪರಿಸ್ಕೊಂಡು ತಿಂತೀವಲ್ಲ, ಇದೇ ಕಾನ್ಸೆಪ್ಟು. ನಮಗೂ ಕೂಡ ನಾವು ಏನು ಸಾಂಬಾರು ಇನ್ನೊಂದು ಇಲ್ಲದಿದ್ರು ಕೂಡ ಒಂದು ಉಪ್ಪಿನಕಾಯಿ ಜೊತೆನಲ್ಲೇ ಅನ್ನ ಅಥವಾ ಮತ್ತದಿದ್ರು ಕೂಡ ನಾವು ತಿಂದಿರ್ತೀವಿ. ಸೊ ಇದೇ ಕಾನ್ಸೆಪ್ಟ್ನಲ್ಲೇ ಈ ಹಸಿರುಮೇವನ್ನು ನಾವು ರಸಮೇವನ್ನಾಗಿ ಮಾಡೋದ್ರಿಂದ ಅದರತಕ್ಕಂಥ ಪೋಷಕಾಂಶಗಳು ಪೋಲಾಗುವುದಿಲ್ಲ, ಅದರ ಜೊತೆಗೆ ವೃದ್ಧಿ ಆಗ್ತದೆ, ಪೋಷಕಾಂಶಗಳು ಕೂಡ ಹೆಚ್ಚಾಗಿ ವೃದ್ಧಿ ಆಗ್ತವೆ, ಅದರಲ್ಲಿರ್ತಕ್ಕಂಥ ತೇವಾಂಶ ಕೂಡ ನಾಶವಾಗಿರೋದ್ರಿಂದ ಈ ಒಂದು ರಸಮೇವನ್ನು ನಾವು ತಯಾರಿ ಮಾಡಿಕೊಳ್ಳೋದು ಅದು ಅತಿ ಮುಖ್ಯವಾದಂಥ ಒಂದು ವಿಚಾರ ಅಂತ ನಾವು ತಿಳ್ಕೋಬೇಕು. ಮುಖ್ಯವಾಗಿ ಈ ರಸಮೇವನ್ನು ತಯಾರು ಮಾಡೋದಕ್ಕೆ ಬೇಕಾಗುವಂಥ ವಸ್ತುಗಳು ಯಾವ್ಯಾವು ಅಂತೀರಿ? ಇಲ್ಲೇನು ಬೇಕಾಗಿರ್ತಕ್ಕಂಥ ವಸ್ತುಗಳು ಅಂತಂದರೆ, ನಾವು ರಸಮೇವನ್ನು ತಯಾರಿ ಮಾಡಬೇಕಾದ್ರೆ ಬೇಕಾಗಿರ್ತಕ್ಕಂಥ ಬೆಳೆದು ನಿಂತಿರ್ತಕ್ಕಂಥ ಮೇವಿನ ಬೆಳೆ, ಅದು ದಪ್ಪ ಕಾಂಡ ಇರತಕ್ಕಂಥ ಮೇವಿನ ಬೆಳೆ. ದಪ್ಪ ಕಾಂಡ ಇರತಕ್ಕಂಥ ಮೇವನ್ನು ನಾವು ಹಸುಗಳಿಗೆ ಕೊಟ್ಟಾಗ ಅದೇನು ಮಾಡ್ತದೆ, ಬರೀ ಮೆತ್ತಗಿರ್ತಕ್ಕಂಥದ್ದನ್ನು ಮಾತ್ರ ತಿಂತದೆ, ಮಿಕ್ಕಿದ್ದನ್ನೆಲ್ಲನೂ ಬಿಟ್ಬಿಡ್ತದೆ, ಅದು ತಿನ್ನೋದಿಲ್ಲ, ಅದು ವೇಸ್ಟ್ ಅಲ್ವಾ. ಅದ್ರ ಜೊತೆಗೆ ಈ ಹಸಿರು ಮೇವನ್ನು ಗಾಳಿ ಆಡದಂತೆ ಕೂಡಿಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸೈಲೇಜ್ ಗುಣಿಗಳಂತ ನಾವು ಕರಿತೀವಿ, ಅದನ್ನೇ ಕಂದಕಗಳು ಕೂಡ ಅಂತ ಕರಿತೀವಿ, ಅವನ್ನ ನಾವು ತಯಾರಿ ಮಾಡ್ಕೋಬೇಕು. ಅದರ ಜೊತೆಗೆ ಒಂದು ಈ ಹಸಿರು ಮೇವನ್ನು ಕತ್ತರಿಸ್ಕೊಂಡ್ಬಿಟ್ಟು ಪುಡಿ ಪುಡಿಯಾಗಿ ನಾವು ಅದನ್ನು ಕಂದಗಳು ತುಂಬಿಸೋದ್ರಿಂದ ಅದು ಹೆಚ್ಚಿಗೆ ನಾವು ಅದನ್ನು ಅಲ್ಲಿ ಶೇಖರಣೆ ಮಾಡ್ಕೋಬಹುದು. ಜೊತೆಗೆ ಬೆಲ್ಲದ ಕಾಕಂಬಿ ಬೇಕಾಗ್ತದೆ, ಉಪ್ಪು ಬೇಕಾಗ್ತದೆ, ಮೊಸರು ಅಥವಾ ಈ ಲ್ಯಾಕ್ಟೋಬೆಸಿಲಸ್ ಅಂತ ಸೂಕ್ಷ್ಮಾನುಜೀವಿಗಳ ಈ ಕಲ್ಚರ್ ಇವೆಲ್ಲನೂ ಬೇಕಾಗ್ತವೆ. ಇದರ ಜೊತೆಗೆ ಕೋಳಿ ಆಳುಗಳು ಕೂಡ ಶ್ರಮಜೀವಿಗಳು ಕೂಡ ಬೇಕಾಗ್ತದೆ. ಹೌದು, ಯಾಕೆಂದ್ರೆ ಅವರೇ ಅಂತಿಮವಾಗಿ ಅದನ್ನ ತಯಾರು ಮಾಡುವಂತವ್ರು. ಹೌದು ಹೌದು ಹೌದು. ಮುಖ್ಯವಾಗಿ ಈ ರಸಮೇ ಅಥವಾ ಸೈಲೇಜ್ ತಯಾರಿಕೆಯಲ್ಲಿ ನಾವು ಯಾವ್ಯಾವ ಮೇವಿನ ಬೆಳೆಗಳನ್ನು ಬಳಸ್ಕೋಬಹುದು ಅಂತೀರಿ? ನೋಡಿ, ಇದು ಪಾಯಿಂಟ್ ಏನಪ್ಪ ಅಂತಂದ್ರೆ, ದಪ್ಪ ಕಡ್ಡಿ ಇರತಕ್ಕಂಥ ಏಕವಾರ್ಷಿಕ ಮತ್ತು ಬಹುವಾರ್ಷಿಕ ಉಳ್ಳಿನ ಜಾತಿಯ ಯಾವುದೇ ಮೇವುಗಳನ್ನು ಕೂಡ ನಾವು ಉಪಯೋಗಿಸ್ಕೋಬಹುದು. ನೋಡಿ, ಉದಾಹರಣೆಗೆ ಈ ಸೌತ್ ಆಫ್ರಿಕನ್ ಟಾಲ್ ಅಂತ ಹೇಳ್ಬಿಟ್ಟು ಏನು ಯಥೇಚ್ಛವಾಗಿ ಬೆಳೀತದಲ್ಲ ಹೈಬ್ರಿಡ್ ಇದು ಯಾವುದು ಮುಸ್ಕಿನ ಜೋಳ, ಅದು ಆಮೇಲೆ ಜೋಳ ದಪ್ಪ ಕಡ್ಡಿ ಇರತಕ್ಕಂಥ ಜೋಳದ ಕಡ್ಡಿ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಹೈಬ್ರಿಡ್ ನೇಪಿಯರ್ ಅಂದರೆ ಸೀಮೆ ಹುಲ್ಲು ಅಂತ ಕರಿತೀವಲ್ಲ ಅದನ್ನಾಗ್ಬೋದು, ಗಿನಿ ಹುಲ್ಲು ಆಗ್ಬೋದು, ಇಂಥವೆಲ್ಲನು ದಪ್ಪ ಕಾಂಡ ಇರ್ತವೆ. ಅದನ್ನು ನಾವು ಈ ಸೈಲೇಜ್ ಆಗಿ ತಯಾರು ಮಾಡ್ಕೊಳ್ಳೋದಕ್ಕೆ ಅದು ತುಂಬ ಉಪಯುಕ್ತ. ಆದರೆ ಈ ದ್ವಿದಳ ಧಾನ್ಯದ ಮೇವುಗಳಾಗಿರ್ತಕ್ಕಂಥ ಈ ಕುದುರೆ ಮಸಾಲೆ ಸೊಪ್ಪು ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ಅಗಸೆ ಸೊಪ್ಪು ಆಗಿರ್ಬೋದು ಅಥವಾ ಸುಬಾಬುಲ್ಲು, ಇಂಥ ಈ ಸೊಪ್ಪಿನ ಮೇವಿನ ಬೆಳೆಗಳನ್ನು ನಾವು ರಸಮೇವು ತಯಾರು ಮಾಡಿಕೊಳ್ಳಲು ಇವು ಯೋಗ್ಯವಲ್ಲ. ನೋಡಿ, ಯಾಕೆಂದರೆ ಈ ಸೊಪ್ಪುಗಳಲ್ಲಿ ತೇವಾಂಶ ಜಾಸ್ತಿ ಇರ್ತದೆ ಮತ್ತು ಅವು ತೇವಾಂಶ ಜಾಸ್ತಿ ಇರೋದ್ರಿಂದ ಈ ಕೊಳತು ಹೋಗ್ತಕ್ಕಂಥ ಸಂಭವ ಹೆಚ್ಚಾಗಿರ್ತದೆ. ಅದಕ್ಕೋಸ್ಕರ ಅಂಥ ಒಂದು ಸೊಪ್ಪುಗಳನ್ನು ಕೂಡ ನಾವು ರಸಮಯವಾಗಿ ತಯಾರು ಮಾಡ್ಕೋಬೇಕಂತ ಪ್ರಸಕ್ತ ಅಲ್ಲಿ ಬೇಕಾ ಅನಿವಾರ್ಯ ಪರಿಸ್ಥಿತಿ ಆದಾಗ ಅವನ್ನು ಸ್ವಲ್ಪ ಒಣಗಿಸಿಬಿಟ್ಟು ಅದನ್ನು ಕೂಡ ನಾವು ಸೈಲೇಜ್ ಮಾಡಿಕೊಳ್ಬಹುದು. ಅಂದರೆ ಅದರ ಅರ್ಥ ಏನಂದರೆ, ಯಾವುದೇ ಥರದ ಮೇವುಗಳನ್ನು ಕೂಡ ನಾವು ಸೈಲೇಜನ್ನು ಮಾಡ್ಕೊಳ್ಳೋಕ್ಕೆ ಪ್ರಾಶಸ್ತ್ಯ ಅಂತ ನಾವು ಕೇಳಬಹುದು. ಸಾಧ್ಯವಾದಷ್ಟು ಈ ದಪ್ಪದ ಕಡ್ಡಿ ಇರತಕ್ಕಂಥ ಹುಳುಗಳನ್ನೇ ಆರಿಸ್ಕೊಳ್ಳೋದ್ರಿಂದ, ಯಾಕಂದರೆ ಈ ದಿಲ್ದಾನ ಸೊಪ್ಪುಗಳಲ್ಲಿ ಅಷ್ಟೊಂದು ಇದು ಬರೋದಿಲ್ಲ, ಅದು ಬರೋದಷ್ಟು ಅದು ನಾವು ತಿನ್ಸೋದಕ್ಕೂ ಅದು ಸರಿ ಹೋಗ್ತದೆ. ಸೊ ಈ ಕಾರಣದಿಂದ ಈ ದಪ್ಪ ಕಡ್ಡಿ ಇರತಕ್ಕಂಥ ಯಾವುದೇ ಹುಲ್ಲು ಬಹುವಾರ್ಷಿಕ ಆಗಿರ್ಬೋದು ಅಥವಾ ಏಕವಾರ್ಷಿಕ ಆಗಿರ್ಬೋದು, ಸೊ ಇವನ್ನೆಲ್ಲ ನಾವು ಬಳಸ್ಕೋಬಹುದು. ಮುಖ್ಯವಾಗಿ ಈ ರಸಮೇವು ತಯಾರು ಮಾಡ್ಕೊಳ್ಳೋದಕ್ಕೆ ಕಂದಕಗಳು ಅಥವಾ ಗುಣಿಗಳು ಬೇಕಾಗ್ತವೆ ಅಂತ ತಾವು ಹೇಳಿದಿರಿ. ಹೌದೌದು. ಇದರಲ್ಲಿರುವಂಥ ವಿಧಗಳು ಯಾವ್ಯಾವು ಅಂತ ನೋಡಿ, ಅದು ಕೂಡ ಒಂದು ಇಂಪಾರ್ಟೆಂಟ್ ವಿಚಾರ ಅಂತಾನೆ ಹೇಳಬೇಕು. ಸೊ ಇದರಲ್ಲಿ ರಸಮೇವನ್ನು ತಯಾರು ಮಾಡ್ಕೋಬೇಕು ಅಂತಂದರೆ, ನಮಗೆ ನಾನು ಮೊದಲೇ ಹೇಳಿದ್ನಲ್ಲ, ಅದಕ್ಕೆ ಒಂದು ಗಾಳಿ ಆಡದಂತೆ ನಾವು ಅದನ್ನು ಕಂದಕಗಳನ್ನು ಗುಣಿಗಳನ್ನು ನಾವು ಮಾಡ್ಕೋಬೇಕಾಗ್ತದೆ. ಸೊ ಅದನ್ನೇ ನಾವು ಕಂದಕ ಮಳಿಗೆ ಅಂತ ನಾವು ಕರೀತೀವಿ. ಆಮೇಲೆ ಉದ್ದುದ್ದವಾಗಿ ಎರಡು ಗೋಡೆಗಳ ಮಧ್ಯೆ ಅದು ಉದ್ದನೆಯ ಮಳಿಗೆ ಅಂತ ಕೂಡ ಮಾಡ್ತಾರೆ, ಮತ್ತು ಗೋಪುರ ಮಳಿಗೆ ಅಂತ ಕೂಡ ಮಾಡ್ತಾರೆ. ಈಗ ನಮ್ಮ ದೇಶದಲ್ಲಿ ನಮ್ಮ ಒಂದು ಈ ನಮ್ಮ ಎಲ್ಲ ಒಂದು ವಿಜ್ಞಾನ ಕೇಂದ್ರಗಳಲ್ಲಾಗಿರ್ಬೋದು ಅಥವಾ ಪಶು ಪಾಲನಾ ಇಲಾಖೆ ವಿಚಾರದಲ್ಲಾಗಿರ್ಬೋದು, ಎಲ್ಲ ಕೂಡ ನಾವು ಈ ಕಂದಕ ಮಳಿಗೆಗಳನ್ನು ಕೂಡ ನಾವು ಆರಿಸ್ಕೊಳ್ತಾ ಇದ್ದೀವಿ. ನಮ್ಮ ರೈತರು ಕೂಡ ಇದನ್ನೇ ಸುಲಭ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಇದನ್ನೇ ಅವಲಂಬಿಸಿ ಮಾಡ್ಕೊಂಡಿದ್ದಾರೆ. ಇತ್ತೀಚಿನ ದಿನದಲ್ಲೇ ದೊಡ್ಡ ದೊಡ್ಡ ಈ ನೀರಿನ ಡ್ರಮ್ಗಳು ಬರ್ತಾವಲ್ಲ, ಸ್ವಲ್ಪ ಇದಾಗಿದೆ ಅಂದರೆ ಹಳೆಯ ಡ್ರಮ್ಗಳನ್ನು ಕೂಡ ಅದನ್ನು ಕೂಡ ಬಳಸ್ಕೊಂಡ್ಬಿಟ್ಟು ನಾ ಈ ಹಸಿರು ಮೇವುಗಳನ್ನ ಕೂಡ್ಕೊಂಡ್ಬಿಟ್ಟು ಒಳ್ಳೆ ಫಸ್ಟ್ ಕ್ಲಾಸ್ ಅಂತ ಸೈಲೇಜ್ ಅನ್ನು ಕೂಡ ಅವರು ತಯಾರಿ ಮಾಡ್ತಾ ಇದ್ದಾರೆ. ಯಾವುದೇ ಏನು ವಸ್ತು ಆಗಲಿ ಅದನ್ನು ಚೆನ್ನಾಗಿ ಒಂದು ದಪ್ಪದ ಪ್ಲಾಸ್ಟಿಕ್ ಇರ್ತದಲ್ಲ ಅದನ್ನು ಕೂಡ ನಾವು ಹಾಕೊಂಡ್ಬಿಟ್ಟು ಆ ರಸಮೇವನ್ನು ಗಾಳಿ ಆಡದಂತೆ, ಅದು ಇಂಪಾರ್ಟೆಂಟು, ಗಾಳಿ ಸಂಪರ್ಕ ಆಯಿತು ಹೋಯ್ತು. ಸೊ ಅಷ್ಟೇ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಒಂದು ಅಂಶ. ಇನ್ನು ಮುಖ್ಯವಾಗಿ ಕಂದಕ ಮಳಿಗೆ ಅಂತ ತಾವು ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ವಿವರಗಳನ್ನು ಕೊಡ್ತೀರಾ? ಒಳ್ಳೆಯದು. ಈಗ ಈ ಕಂದಕ ಮಳಿಗೆಗಳು ಅವು ಹೆಚ್ಚು ಖರ್ಚಿಲ್ಲದೆ ನಿರ್ಮಿಸಬಹುದು ನೋಡಿ. ಸಾಧ್ಯವಾದಷ್ಟು ಒಂದು ಅಂಶ ಗಮನಿಸ್ಕೊಂಡು ಇಟ್ಕೋಬೇಕು ಅಂದ್ರೆ ಎತ್ತರದ ಒಂದು ಪ್ರದೇಶವನ್ನು ಆರಿಸ್ಕೋಬೇಕು, ಅಂದ್ರೆ ನೀರು ನಿಲ್ಲದೆ ಇರುವಂತ ನಿಲ್ಲದೆ ಇರತಕ್ಕಂತ ಒಂದು ಜಾಗ. ಈವನ್ ಕೆಲವು ಒಂದ್ಸತಿ ಒಂದು 10 ಅಡಿ ಅಥವಾ 20 ಅಡಿ ನಾವು ಆ ಕಂದಕ ಮಾಡಿದ್ವಿ ಅಂತಂದ್ರೆ ನೀರು ಬಂದಿದೆ ಅಂದ್ರೆ ಜೋಗ ಬಂದಿದೆ ಅಂದ್ರೆ ಅದು ಕೆಟ್ಟು ಹೋಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಸ್ವಲ್ಪ ಎತ್ತರದ ಒಂದು ಪ್ರದೇಶವನ್ನ ನಾವು ಆರಿಸ್ಕೋಬೇಕಾಗ್ತದೆ. ಅದರ ಜೊತೆಗೆ ನಾವು ಈ ಕಂದಕಗಳ ಅಳತೆಗಳನ್ನ ಎಷ್ಟು ಪಶುಗಳಿಗೆ ನಾವು ಈ ಮೇವನ್ನ ಕೊಡಬೇಕಾಗ್ತದೆ, ನಾವು ಮತ್ತೆ ಉತ್ಪಾದಿಸಿರ್ತಕ್ಕಂಥ ಒಂದು ಮೇವು ಸಾಮರ್ಥ್ಯ ಎಷ್ಟು, ಈ ನಾವು ಪ್ರತಿ ದಿವಸ ಎಷ್ಟು ನಾವು ತಗೋಬೇಕು. ಸೊ ಇದರ ಮೇಲೆ ನಾವು ಈ ಕಂದಕಗಳ ಒಂದು ಅಳತೆಯನ್ನು ನಾವು ನಿರ್ಧರಿಸಬಹುದು. ಇನ್ನು ಈ ಕಂದಕಗಳ ನಿರ್ಮಾಣದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಅಂದರೆ ಎಷ್ಟು ಅದು ಉದ್ದ ಆಗಲ ಆಳ ಇವೆಲ್ಲ ಇರಬೇಕಾಗತ್ತೆ? ಒಳ್ಳೆಯದು ಒಳ್ಳೆಯದು, ಇದು ಕೂಡ ಅತಿ ಮುಖ್ಯವಾದಂಥ ಒಂದು ಅಂಶ. ಯಾಕೆಂದರೆ ಈ ನಾವು ಸೈಲೇಜ್ ಮಾಡೋದ್ರಿಂದ ಎಷ್ಟೋ ಜಾಸ್ತಿ ಇರ್ತಕ್ಕಂಥದ್ದನ್ನು ಸ್ವಲ್ಪ ಜಾಗದಲ್ಲಿ ನಾವು ಅದನ್ನು ಕೂಡಿಡ್ಬೋದು ನೋಡಿ. ಇಲ್ಲಿ ಒಂದು ಜನರಲ್ ಫಾರ್ಮುಲಾ ನಿಮಗೆ ಏನು ಅಂತಂದರೆ, ಒಂದು ಗಣಡಿ ಒಂದು ವಿಸ್ತೀರ್ಣದ ಒಂದು ಇದರಲ್ಲಿ ಒಂದು 12-18 ಕೆಜಿಯಷ್ಟು ಹಸಿರು ಮೇವನ್ನು ನಾವು ಕೂಡಿಡ್ಬೋದು, ಸೈಲೇಜ್ ಆಗಿ ನಾವು ತಯಾರಿ ಮಾಡ್ಬೋದು. ಸೊ ಇಲ್ಲಿ ಅಂಶ ಏನಪ್ಪ ಅಂತಂದರೆ, ನಾವು ಎಷ್ಟು ಚೆನ್ನಾಗಿ ಅದನ್ನು ತುಳಿದು ಚೆನ್ನಾಗಿ ಒಂಥರ ದಮ್ಮಸ್ಸು ಮಾಡಿ ಗಾಳಿ ಆಡದಂತೆ ನಾವು ಅದನ್ನು ಮಾಡ್ತೀವಲ್ಲ, ಅದರ ಮೇಲೆ ನಾವು ಎಷ್ಟು ಶೇಖರಣೆ ಮಾಡ್ಬೋದು ಅನ್ನೋದು ಅವಲಂಬನೆ ಆಗ್ತದೆ ನೋಡಿ. ಏನು ಸ್ವಲ್ಪ ಸುಮಾರಾಗಿ ಎಲ್ಲಿ ಏನಿಲ್ಲದ್ರೂ ಕೂಡ ಒಂದು 12 ಕೆಜಿಯಷ್ಟು ಮಾಡ್ಬೋದು. ಚೆನ್ನಾಗಿ ದಮ್ಮಸ್ಸು ಮಾಡಿ ಚೆನ್ನಾಗಿ ತುಳಿದು ಅದನ್ನು ನಾವು ಇದು ಮಾಡಿದ್ವಿ ಅಂದರೆ 18 ಕೆಜಿ ಕೂಡ ನಾವು ಒಂದು ಗನ್ನಡಿ ಪ್ರದೇಶದಲ್ಲಿ ನಾವು ಅದನ್ನು ತುಂಬ್ಕೋಬೋದು. ಒಂದು ಅಂದಾಜಿನ ಪ್ರಕಾರ ಏನಂತಂದರೆ, ಒಂದು 135 ಹಾಲು ಕರಿತಕ್ಕಂಥ ಒಂದು ಹಸುಗಳಿದ್ದರೆ ಒಂದು ಸರಾಸರಿ ಆ ಹಸುಗಳು ಒಂದು ದೇಹದ ತೂಕ ಒಂದು 500 ಕೆಜಿ ಅಂತ ಇಟ್ಕೊಂಡಾಗ ಒಂದು ಅಂದಾಜು ಇದು ಏನಂದರೆ 16 ಮೀಟರ್ ಆಳ ಇರತಕ್ಕಂಥದ್ದು ಗುಣಿ 8 ಮೀಟರ್ನಷ್ಟು ವೃತ್ತಾಕಾರವಿದ್ದಲ್ಲಿ ಅದರಲ್ಲಿ ವರ್ಷಕ್ಕೆ 200 ದಿವಸಗಳಿಗಾಗುವಷ್ಟು ಮೇವುಗಳನ್ನು ನಾವು ಸಂಗ್ರಹಣೆ ಮಾಡ್ಬೋದು ನೋಡಿ. ಈ ಸಾಮರ್ಥ್ಯ ರೂಪದಲ್ಲಿ ನಾವು ಅದನ್ನು ಗುಣಿಗಳನ್ನು ಇದು ಮಾಡ್ಕೋಬೇಕು. ಅಂದರೆ ನಮ್ಮ ನಮ್ಮ ಅನುಕೂಲಕ್ಕೆ ಸರಿಯಾಗಿ ನಮ್ಮ ಒಂದು ಪಶುಗಳ ಸಾಮರ್ಥ್ಯ ಎಷ್ಟಿದೆ, ನಾವು ಎಷ್ಟು ಅದನ್ನು ನಾವು ಪ್ರತಿ ದಿವಸ ತೆಗಿಬೋದು ಹಾಕ್ಬೋದು ಅದರ ಮೇಲೆ ಡಿಪೆಂಡ್ ಆಗ್ತದೆ ನೋಡಿ. ಮುಖ್ಯವಾಗಿ ರಸಮೇವನ್ನು ಒಂದು ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ಅಂತೀರಿ? ಹೌದು, ಇದು ಹೇಗೆ ಅಂತಂದರೆ, ಈಗ ಪಡ್ಡೆ ಇರ್ತದಲ್ಲ ಅಂತ ಒಂದು ಹಸುಗಳಿಗೆ ದಿನಕ್ಕೆ ಒಂದು 5 ಕೆಜಿ ಅಷ್ಟು, ಮತ್ತೆ 10-15 ಲೀಟರ್ ಹಾಲು ಕೊಡ್ತಕ್ಕಂಥ ಒಂದು ಹಸುಗೆ 15 ಕೆಜಿ ವರೆಗೂ ಕೂಡ ರಸಮೇವನ್ನು ನಾವು ಕೊಡ್ಬೋದು. ಅದ್ರ ಜೊತೆಗೆ 20 ಲೀಟರ್ ಮತ್ತೆ ಅದಕ್ಕಿಂತ ಮೆಚ್ಚುಗೆ ಕೊಡ್ತಾ ಇರ್ತಕ್ಕಂಥ 18 ಕೆಜಿ ಅಷ್ಟು ಸೈಲೇಜ್ ನಾವು ಕೊಡ್ಬೋದು. ಆದರೆ ಒಂದು ಎಚ್ಚರಿಕೆ ಮಾತು ಏನಪ್ಪ ಅಂತಂದರೆ, ಬರೀ ನಾವು ಸೈಲೇಜನ್ನೇ ನಾವು 30 ನಾವು ಹಾಕೋಬಾರ್ದು ನೋಡಿ. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು, ಸೈಲೇಜ್ ಕೊಡಬೇಕು, ಸೈಲೇಜು ಬೆಳಗಿನ ಹೊತ್ತು ಕೊಡಬೇಕು, ಅದರ ನಂತರ ಹಸಿರು ಮೇವನ್ನು ಕೊಡಬೇಕು, ಅದರ ನಂತರ ಒಣಮೇವನ್ನು ಕೂಡ ಕೊಡಬೇಕು. ಈ ಪ್ರಪೋರ್ಷನಿಟ್ನಲ್ಲಿ ನಾವು ಮಾಡ್ಕೋಬೇಕು. ಸಿಗ್ತದೆ ಅಂತ ಹೇಳ್ಬಿಟ್ಟು 30 ನಾವು ಹಾಕಿದ್ದೀವಿ ಅಂತಂದ್ರೆ ಅದು ಸ್ವಲ್ಪ ಅಸಿಡಿಟಿ ಜಾಸ್ತಿ ಆಗಿಬಿಟ್ಟು ಹಸುಗಳು ಕೂಡ ತೊಂದರೆ ಆಗ್ಬೋದು, ತೊಂದರೆ ಆಗ್ತದೆ. ಸೊ ಇಪ್ಪತ್ತು ಲೀಟರ್ ಹಾಲು ಕೊಡುವಂತ ಹಸುಗಳಿಗೆ 18 ಕೆಜಿ ವರ್ಗೂ ಹೌದು ಅಷ್ಟು ಪ್ರಮಾಣದಲ್ಲಿ ಕೂಡ ಕೊಡಬಹುದು. ಇನ್ನು ಮುಖ್ಯವಾಗಿ ಈ ರಸಮೇವಿನ ತಯಾರಿಕೆಯಲ್ಲಿ ಅನುಸರಿಸಬೇಕಾದಂತ ಪದ್ಧತಿಗಳ ಬಗ್ಗೆ ಸ್ವಲ್ಪ ವಿವರಗಳನ್ನು ಕೊಡ್ತೀರಾ? ಒಳ್ಳೆಯದು ಜಗದೀಶ್ ಅವರೇ, ಇದು ತುಂಬಾ ಒಂದು ಅತಿ ಮುಖ್ಯವಾದಂಥ ಒಂದು ಅಂಶ. ಈ ಅಂಶನ ನಾನು ಸ್ವಲ್ಪ ಸಾಕಷ್ಟು ರೈತ ಬಾಂಧವರಿಗೆ ಒಂದು ಮೆಸೇಜ್ ತರ ನಿಮಗೆ ಹೇಳಕ್ಕೆ ನಾನು ಬಯಸ್ತೀನಿ. ಕಾರಣ ಇಷ್ಟೇ, ರೈತರಲ್ಲಿ ಏನೋ ಒಂದು ವಿಧವಾದ ಮನಸ್ಸಿನಲ್ಲಿ ಒಂದು ಸಂಕೋಚ ಇದೆ, ಸಂಕೋಚ ಅಥವಾ ಭೀತಿ ಅಂತ ನಾನು ಕರಿತೀನಿ. ಏನಪ್ಪ ಒಳ್ಳೆ ಹಸಿರು ಮೇವನ್ನ ಎತ್ಕೊಂಡು ಹೋಗ್ಬಿಟ್ಟು ಈ ಗುಣಿಗಳಲ್ಲಿ ಹಾಕ್ಬಿಟ್ರೆ ಎಲ್ಲಿ ಕೆಟ್ಟ ಹೋಗ್ಬಿಟ್ಟು ಗೊಬ್ಬರ ಆಗ್ತದೋ ಅನ್ನೋದು ಒಂಥರ ಒಂದು ಭಯಭೀತಿ ಅದೊಂದು ಮನಸ್ಸಿನಲ್ಲೇ ಅವ್ರಿಗೆ ತುಂಬಿಕೊಂಡಿದೆ. ಅದೊಂದು ಹೊರತೆಗೆದು ಬಿಟ್ರೆ ಇವತ್ತಿನ ದಿವಸನೇ ಅವರು ಸಂಕಲ್ಪ ಮಾಡಿದ್ರೆ ಯಾರು ಬೇಕಾದರೂ ಕೂಡ ರಸಮೇವನ್ನ ತಯಾರಿ ಮಾಡ್ಕೊಳ್ಬಹುದು. ಇಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಒಂದು ಅಂಶ ಏನಪ್ಪ ಅಂತಂದರೆ, ನಮಗೆ ಮನಸ್ಸಿನಲ್ಲಿ ನಾವು ಗಾಳಿ ಆಡದಂತೆ ಅದನ್ನು ಕೂಡಿಡಿರೋದ್ರಿಂದ ಯಾವುದೇ ಒಂದು ಈ ಕೊಳತ ಒಂದು ಬ್ಯಾಕ್ಟೀರಿಯಾಸ್ ಇರ್ತೀವಿ, ಬುಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಅಂತ ಇರ್ತೀವಿ, ಅದರದ ಪ್ರಮಾಣ ಜಾಸ್ತಿ ಆಗದಿರಾ ಲ್ಯಾಕ್ಟೋಬೆಸಿಲಸ್ ಅಂತ ಹೇಳ್ಬಿಟ್ಟು. ಇದು ಇಷ್ಟೇ ಇನ್ನೇನಿಲ್ಲ, ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಮೂಲ ವಿಚಾರ ಏನಪ್ಪ ಅಂತಂದರೆ ಈ ಹಸಿರು ಪದಾರ್ಥ ಏನಿದೆ ಅದನ್ನ ಈ ಲ್ಯಾಕ್ಟೋಬೆಸಿಲಸ್ ಅಂತ ಒಂದು ಅಂಜುವಿ ಬ್ಯಾಕ್ಟೀರಿಯಾ ಅದು ಲ್ಯಾಕ್ಟಿಕ್ ಆಸಿಡ್ ಆಗಿ ಪರಿವರ್ತನೆ ಮಾಡಿಬಿಟ್ಟು ಒಳ್ಳೆ ಒಂಥರ ಸುವಾಸನೆ ಆಗಿರ್ತಕ್ಕಂಥ ಮತ್ತೆ ಸತ್ತು ಭರಿತವಾದಂತಹ ಒಂದು ಮೇವನ್ನ ಅದು ಉತ್ಪಾದನೆ ಕೊಡ್ತದೆ. ಸೊ ಈ ಕಾರಣದಿಂದ ನಾವು ಮೊದಲು ಏನು ಮಾಡಬೇಕು ಅಂದರೆ ನಮಗೊಂದು ಕೆಲವು ನಿಯಮಗಳನ್ನು ನಾವು ಪಾಲಿಸೋದ್ರಿಂದ ಒಂದು ಉತ್ತಮವಾದಂಥ ಒಂದು ಗುಣಮಟ್ಟದ ರಸಮೇವನ್ನು ನಾವು ತಯಾರಿ ಮಾಡ್ಕೋಬೋದು. ಮೊದಲಿಗೆ ಏನು ಮಾಡಬೇಕಂದ್ರೆ ಈ ಒಂದು ರಸಮೇವು ತಯಾರು ಮಾಡಿದಳು ಮೇವು ಕಟಾವು ಮಾಡುವಾಗ ನಾವು ಒಂದು ವಾತಾವರಣದಿರ್ತಕ್ಕಂಥ ಇದನ್ನ ನಾವು ಗಮನಿಸ್ಕೋಬೇಕಾದ್ರೆ ಅಂತಂದ್ರೆ ಈ ಮಳೆ ಬರ್ತಾ ಇರ್ತದೆ ಅಂತ ಇಟ್ಕೊಳ್ಳಿ, ಅಂಥ ಸಂದರ್ಭಗಳಲ್ಲಿ ಅಥವಾ ಮೋಡ ಕವಿದಿರ್ತದಲ್ಲ ಅಂಥ ಸಂದರ್ಭಗಳಲ್ಲಿ ಬೆಳೆದು ನಿಂತಿರ್ತಕ್ಕಂಥ ಮೇವಿನ ಬೆಳೆನ ಕಟಾವು ಮಾಡಬಾರ್ದು. ಯಾಕೆಂದ್ರೆ ಈ ತೇವಾಂಶ ಇದೆಯಲ್ಲ ಇದು ಜಾಸ್ತಿ ಇರಬಾರ್ದು, ಅದು ತೇವಾಂಶ ಜಾಸ್ತಿ ಆಯ್ತು ಅದು ಕೊಳತೆ ಹೋಗುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸೊ ಆದ ಕಾರಣದಿಂದ ಅದನ್ನ ಗಮನದಲ್ಲಿ ಇಟ್ಕೊಂಡು ಬಿಟ್ಟು ನಾವು ಯಾವತ್ತೂ ನಾವು ರಸಮೇವನ್ನ ತಯಾರಿ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ಕೊಳ್ತೇವಲ್ಲ ಅದನ್ನ ಆ ಒಂದು ಪರ್ಟಿಕ್ಯುಲರ್ ಒಂಥರ ವಾತಾವರಣದಲ್ಲಿ ಮೋಡ ಕವಿದಿರ್ಬೋದು ಅಥವಾ ಮಳೆ ಬರ್ತಾ ಇರ್ಬೋದು ಅದನ್ನ ಅವಾಯ್ಡ್ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಒಂದು ಅಂಶನ ನಾವು ಗಮನಿಸ್ಕೋಬೇಕಾಗ್ತದೆ. ಅದರ ನಂತರ ರಸಮೇವನ್ನ ತಯಾರು ಮಾಡ್ಬೇಕಾದ್ರೆ ನಾವು ಕಟಾವು ಮಾಡ್ಕೋಬೇಕು ಅಂದ್ರೆ ಅದನ್ನ ಕತ್ತರಿಸ್ಕೋಬೇಕಾಗುತ್ತೆ. ಹೌದು ಹೌದು, ಅದನ್ನ ಸರಿಯಾಗಿ ನಾವು ಕತ್ತರಿಸ್ಕೋಬೇಕಾಗುತ್ತೆ. ಹೌದು, ತುಂಡು ತುಂಡು ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಈ ಚಾಪ್ ಕಟರ್ಸ್ ಅಂತ ಕರಿತೀವಿ, ಮೇವು ಕತ್ತರಿಸತಕ್ಕಂತ ಯಂತ್ರಗಳು. ಅದನ್ನ ಒಂದು 2-4 ಸೆಂಟಿಮೀಟರ್ ಉದ್ದದಷ್ಟು ಆ ಪ್ರಮಾಣದಲ್ಲಿ ಅದನ್ನ ನಾವು ಕತ್ತರಿಸೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಗುಣಿಗಳಲ್ಲಿ ನಾವು ತುಂಬಿಸ್ಕೊಳ್ಳಕ್ಕೆ ಅದು ಸಹಾಯ ಆಗುತ್ತೆ. ಅದರ ಜೊತೆಗೆ ಒಂದು ನಾನು ಎಚ್ಚರಿಕೆ ಮಾತೇನು ಹೇಳ್ತಂದ್ರೆ ಈ ಸೈಲೇಜ್ ಮೊದಲೇ ಗುಣಿಗಳೆಲ್ಲ ನೀವು ಮಾಡಿರ್ತೀರಿ ಅದನ್ನ ಸ್ವಲ್ಪ ಎಲ್ಲ ಸ್ವಚ್ಛ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಗೋಡೆಗಳಲ್ಲಿ ಬಿರುಕುಗಳು ಇಂಥವೆಲ್ಲ ಏನಾದರೂ ಇದ್ರೆ ಅದನ್ನ ಸಂಪೂರ್ಣ ಅದು ಮುಚ್ಚಿಬಿಟ್ಟು ಸ್ವಚ್ಛ ಮಾಡಿಕೊಂಡು ನಾವು ಸೈಲೇಜ್ ಅನ್ನ ತುಂಬಿಸೋಕೆ ನಾವು ಇದು ಮಾಡ್ಕೊಳ್ಳೋಣ. ಆಮೇಲೆ ಈ ಮೇವುಗಳನ್ನ ಕಟಾವು ಮಾಡ್ತೀವಲ್ಲ, ಈ ಕಟಾವು ಮಾಡಿದ ನಂತರ ಒಂದೊಂದು ಪದರನೇ ನಾವು ಅದನ್ನ ತುಂಬಿಸ್ಕೊಂಡು ಬರಬೇಕಾಗ್ತದೆ. 1 ಅಡಿ ಕತ್ತರಿಸಿದ ಒಂದು ಮೇವನ್ನ ತುಂಬಿಸಿದಾಗ ಅದನ್ನ ಚೆನ್ನಾಗಿ ತುಳಿಬೇಕು. ತುಳಿಬೇಕಂದ್ರೆ ನೀವು ಎಷ್ಟು ಚೆನ್ನಾಗಿ ಆ 1 ಅಡಿ ಕತ್ತರಿಸಿದ ಮೇವನ್ನ ಗುಣಿಗಳಲ್ಲಿ ತುಂಬಿಸಿಬಿಟ್ಟ ನಂತರ ಎಷ್ಟು ಚೆನ್ನಾಗಿ ತುಳಿದು ಮಾಡ್ತಿರೋ ನಿಮಗೆ ಅಷ್ಟು ಶ್ರೇಷ್ಠವಾದಂತ ಕ್ವಾಲಿಟಿ ಸೈಲೇಜ್ ನಿಮ್ಗೆ ಉತ್ಪತ್ತಿ ಆಗುತ್ತೆ ಅಂತ ಬಿಟ್ಟು ಮನಸ್ಸಲ್ಲಿ ನೀವು ಕತ್ತರಿ ಮಾಡ್ಕೋಬೇಕು. ಧಮ್ಮಸ್ ಮಾಡಬೇಕು, ಎಷ್ಟು ಚೆನ್ನಾಗಿ ನೀವು ಕೂಲಿ ಆಳುಗಳೆಲ್ಲಾನು ಬಿಟ್ಬಿಟ್ಟು ಒಂದ್ ಸ್ವಲ್ಪ ಕತ್ತರಿಸಿಬಿಟ್ಟು ಒಳಗಡೆ ಹಾಕಿ ಬಿಟ್ಬಿಡಬೇಕಾದ್ರೆ ಅದು ಫಸ್ಟ್ ಕ್ಲಾಸ್ ಆದಂತಹ ಒಂದು ಇರ್ತದೆ. ಮತ್ತೆ ಇಲ್ಲಿ ಏನಾಗ್ತದೆ ಅಂದ್ರೆ ಕೆಲವು ಒಂದೊಂದು ಸಂದರ್ಭಗಳಲ್ಲಿ ಈ ಒಂದ್ ಸ್ವಲ್ಪ ಆಲ್ರೆಡಿ ಬೆಳೆ ಓವರ್ ಆಗಿಬಿಟ್ಟಿರ್ತದೆ, ಅದನ್ನ ಬಲ್ತಿರ್ತದೆ. ನಾವು ಕರೆಕ್ಟ್ ಆಗಿ ನಾವು ಹೇಳ್ಬೇಕಂದ್ರೆ ಆ ಒಂದು ಹೂವ ಬಿಟ್ಟು ತೆನೆ ಅದು ಬಂದು ಕಾಳು ಕಟ್ತಾ ಇರ್ತಕ್ಕಂತ ಸಮಯ ಇದೆಲ್ಲ ಅದು ಪ್ರಾಶಸ್ತ್ಯವಾದಂತ ಅಂತ ಹೇಳ್ಬೋದು. ಹಾಲ್ ತುಂಬಾ ಅಂತ ಒಂದೊಂದ್ಸರ್ತಿ ಏನ್ ಮಾಡಿರ್ತೇವೆ ಅಂದ್ರೆ ಸ್ವಲ್ಪ ಡಿಲೇ ಆಗಿಬಿಟ್ಟು ಒಂದ್ ಸ್ವಲ್ಪ ಡ್ರೈ ಆಗಿರ್ತದೆ. ಸೊ ಅಂತ ಸಂದರ್ಭಗಳಲ್ಲಿ ಬೇಕಾದ್ರೆ ನಾವು ಈ ಬೆಲ್ಲದ ಕಂಬಿ ಒಂದು ಇದೆಯಲ್ಲ ಅದು ಒಂದು 1% ಸೊಲ್ಯೂಷನ್ ಅಥವಾ ಉಪ್ಪು 1% ಸೊಲ್ಯೂಷನ್ ಹಾಕೊಂಡ್ಬಿಟ್ಟು ಆ ಒಂದು ಏನು ತೇವಾಂಶ ಇದೆಯಲ್ಲ ಇಲ್ಲಿ ಏನು ಪಾಯಿಂಟ್ ಏನಪ್ಪ ಅಂದ್ರೆ 70-75% ತೇವಾಂಶ ಇರಬೇಕು. ಅದಕ್ಕಿಂತ ಜಾಸ್ತಿನು ಇರಬಾರ್ದು ಅಥವಾ ಅದಕ್ಕಿಂತ ಕಡಿಮೆನೂ ಇರಬಾರ್ದು. ಸೊ ಈ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಈ ಬೆಲ್ಲದ ಕಾಪಾಗಿರ್ಬೋದು ಅಥವಾ ಉಪ್ಪಾಗಿರ್ಬೋದು ಇಂಥವನ್ನಾಗ ನಿಮ್ಗೆ ಒಂದು ಹೇಳ್ತೀನಿ ಜಗದೀಶ್ವರಿ, ಯಾತ್ರದ್ದು ಬೇಕಾಗಿಲ್ಲ, ಯಾವ ರೈತರು ಮನಸ್ಸಲ್ಲಿ ಯಾವುದೂ ಬೇಕಾಗಿಲ್ಲ, ಅವರು ಕರೆಕ್ಟಾಗಿ ಒಂಥರ ಒಳ್ಳೆ ಟೈಮ್ನಲ್ಲಿ ಕಟಾವು ಮಾಡಿಬಿಟ್ಟು ಚೆನ್ನಾಗಿ ಕತ್ತರಿಸ್ಬಿಟ್ಟು ಅಂದರೆ ತುಂಡಾಗಿ ಮಾಡಿ ಧಮ್ಮಸ್ಸು ಮಾಡಿದ್ರೆ ನಮ್ಗೆ ಇದು ಯಾವ್ಯಾವುದೂ ಬೇಕಾಗುದಿಲ್ಲ, ಈ ಪದಾರ್ಥಗಳು ಏನೂ ಬೇಕಾಗುದಿಲ್ಲ. ಅದ್ರ ಜೊತೆಗೆ ಒಂದೇನು ಮಾಡಬಹುದು ಅಂತಂದ್ರೆ ಲ್ಯಾಕ್ಟೋಬೆಸಿಲಸ್ ಅಂತ ಬಿಟ್ಟು ಹೇಳಿ ಒಂದು ಬ್ಯಾಕ್ಟೀರಿಯಾ ಇದು ಸಿಗ್ತದೆ. ಸೊ ಅದನ್ನ ಹಾಕೋದ್ರಿಂದ ಕೂಡ ಈ ಬುರುಗುವಿಕೆ ಕ್ರಿಯೆ ಏನಿದೆಲ್ಲ ಅದು ಜಾಸ್ತಿ ಇರ್ತದೆ. ಒಂದ್ ಸ್ವಲ್ಪ ಮೊಸರನ್ನು ಬೇಕಾದ್ರೂ ಕೂಡ ಅವರು ಹಾಕೋಬಹುದು, ಯಾಕಂದ್ರೆ ಅದರಲ್ಲೂ ಕೂಡ ಲ್ಯಾಕ್ಟೋಬೆಸಿಲಸ್ ಇರೋದ್ರಿಂದ ಅದು ಒಳ್ಳೆ ಉಪಯೋಗ ಅದನ್ನು ಕೂಡ ಬಳಸ್ಕೋಬಹುದು. ಹೌದೌದು. ಅಂದ್ರೆ ಈ ಗುಣಿಗಳಲ್ಲಿ ನಾವು ಈ ಕತ್ತರಿಸಿದಂತ ಮೇವನ್ನ ಚೆನ್ನಾಗಿ ತುಂಬಿದಾದ್ಮೇಲೆ ಏನ್ ಮಾಡ್ಬೇಕಾಗತ್ತೆ ಅಂತೇಳಿ? ಅದು ಈ ತುಂಬಿದಾದ್ಮೇಲೆ ಸಂಪೂರ್ಣ ಮೇಲಕ್ಕೆ ನಾವು ತಂಪ್ಕೊಂಡು ಬರ್ತೀವಿ, ಬಂದ ಮೇಲೆ ಒಂದು ಸ್ವಲ್ಪ ದಿವಸ ಒಂದು ಒಂದು ಅರ್ಧ ದಿವಸ ಬಿಡಬೇಕು ಒಳ್ಳೇದು, ಯಾಕಂದ್ರೆ ಅದು ಸೆಟ್ಲ್ ಆಗ್ತದೆ. ಆ ಸೆಟ್ಲ್ ಆದ ಮೇಲೆ ಅದ್ರ ಮೇಲೆ ಬೇರೆ ಬೇರೆ ಯಾವ್ದಾದ್ರು ಕಸಕಡ್ಡಿಗಳಾಗಿರ್ಬೋದು, ವೇಸ್ಟ್ ಆಗಿರ್ಬೋದು ಅಂತ, ಯಾಕಂದ್ರೆ ಮೇಲೆ ಈ ವೇಸ್ಟ್ ಆಗ್ತದೆ ಅದು. ನಾವು ಎಷ್ಟೇ ನಾವು ಚೆನ್ನಾಗಿ ತಯಾರಿ ಮಾಡ್ಕೊಂಡು ಹೋಗಿದ್ರು ಕೂಡ ಸ್ವಲ್ಪ ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಇಂಥ ಉಳಿದಿರ್ತದಲ್ಲ ಅದನ್ನೆಲ್ಲ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ತುಳಿದು ಅದು ಸ್ವಲ್ಪ ಕೆಳಗಡೆ ಸೆಟ್ಲ್ ಆಗ್ತದೆ. ಅದ್ರ ಮೇಲೆ ಒಂದಿಷ್ಟು ಮಣ್ಣು ತುಂಬಿಸ್ಬಿಟ್ಟು ಸಾರಿಸ್ಬಿಟ್ಟು ಚೆನ್ನಾಗಿ ಸಾರಿಸ್ಬಿಟ್ಟಿದೀವಿ ಅಂತಂದ್ರೆ ಆವಾಗ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಅದು ಯಾವುದೇ ತರದ ಗಾಳಿ ಸಂಪರ್ಕ ಇಲ್ದಿರ ಅದು ಚೆನ್ನಾಗಿ ಕಳಿಯುತ್ತೆ. ಹೌದೌದು, ಚೆನ್ನಾಗಿ ಹುರುಗುತ್ತದೆ. ಜಸ್ಟ್ ಲೈಕ್ ಅದೊಂಥರ ಫರ್ಮೆಂಟೇಷನ್ ಪ್ರೋಸೆಸ್, ಉಪ್ಪಿನಕಾಯಿ ಮಾಡಿದಾಗೆ ಅದು ಆಗ್ತದೆ. ಅಂದ್ರೆ ಈ ರೀತಿ ನಾವು ತುಂಬತಿವಲ್ಲ, ಈ ರೀತಿ ತುಂಬಿದಂತ ಮೇವು ಎಷ್ಟು ದಿನಕ್ಕೆ ರಸಮಯವಾಗಿ ಪರಿವರ್ತನೆ ಆಗುತ್ತೆ? ಒಂದ್ ಸರ್ತಿ ನಾವು ಮತ್ತೆ ಅದ್ರ ಸ್ವಲ್ಪ ಅದನ್ನು ಹೇಳ್ಬಿಡ್ತೀನಿ. ಮಧ್ಯ ಮಧ್ಯದಲ್ಲಿ ಒಂದ್ ಸ್ವಲ್ಪ ಬಿರುಕುಗಳು ಬಿಡ್ತಾ ಇರ್ತವೆ, ಅದ್ರ ಮೇಲೆ ಸಗಣಿ ಸಾರಿಸಿ ಎಲ್ಲ ಅಂತ ಬಿಟ್ಟು ಹೇಳಿದ್ನಲ್ಲ, ಬಟ್ ಆದ್ರೂ ಕೂಡ ಕ್ರಾಕ್ಸ್ ಬರ್ತಾ ಇರ್ತವೆ. ಅವಾಗ ಆ ಕ್ರಾಕ್ಸ್ ಬರೋದನ್ನ ಅದು ಅದನ್ನ ಮುಚ್ಚತಾ ಇರ್ಬೇಕಾಗ್ತದೆ. ಅದನ್ನ ಮುಚ್ಚಿಕೊಂಡು ನಾವು ಕರೆಕ್ಟ್ ಆಗಿ ಒಂದು 3 ತಿಂಗಳು ಬಿಟ್ಟಿದೀವಿ ಅಂದ್ರೆ ಕೂಡ ನಮಗೆ ಫಸ್ಟ್ ಕ್ಲಾಸ್ ಸೈಲೇಜ್ ತಯಾರಾಗಿಬಿಟ್ಟಿರ್ತದೆ. ಆದ್ರೆ ನಾವು ಬೇಕಾದ್ರೆ ನಮಗೆ ಅವಾಗ ಏನು ತೆಗೆಯುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಇಟ್ಕೊಳ್ಳಿ. ಬೇಕಾದ್ರೆ ಆಮೇಲೆ ನಾವು ಯಾವ ಬೇಕಾದ್ರೂ ಕೂಡ ಅಥವಾ ಒಂದು ವರ್ಷದ ಬೇಕಾದ್ರೂ ಇಟ್ಕೊಂಡು ಕೂಡ ಏನು ಸಮಸ್ಯೆ ಇಲ್ಲ. ಅಂದ್ರೆ ಒಂದು ವರ್ಷ ಅಥವಾ 1.5 ವರ್ಷದ ನಂತರ ಆದ್ರೆ ಒಂದು ಸ್ವಲ್ಪ ಅಸಿಡಿಟಿ ಲೆವೆಲ್ ಜಾಸ್ತಿ ಆಗಿರ್ತದೆ. ಅದೊಂದು ಬಿಟ್ರೆ ಬೇರೇನೇನು ಅಂತ ಒಂದು ದೊಡ್ಡ ಸಮಸ್ಯೆ ಆಗುದಿಲ್ಲ. ಬಟ್ ಒಂದು ಸರ್ತಿ ನೀವು ಅದನ್ನ ಓಪನ್ ಮಾಡಿಬಿಟ್ಟು ನೀವು ರಸಮಯವನ್ನ ಸೈಲೇಜ್ ಅನ್ನ ನೀವು ಪಶುಗಳಿಗೆ ಕೊಡೋದು ಪ್ರಾರಂಭ ಮಾಡಿದ್ಮೇಲೆ ಒಂದು ತಿಂಗಳ ಒಳಗಡೆ ಸಾಧ್ಯವಾದಷ್ಟು ನೀವು ಅದನ್ನ ಮುಗಿಸಬೇಕು ಅಂತ ನಾವು ಒಂದು ನಮ್ಮ ಒಂದು ಇದು. ಅದಕ್ಕೋಸ್ಕರ ನಾವು ನಮ್ಮ ಒಂದು ಗುಣಗಳನ್ನ ಒಂದು ಪ್ರಮಾಣನೇ ನಾವು ಆ ಇದರಲ್ಲೇ ನಾವು ಆರಿಸ್ಕೋಬೇಕಾಗ್ತದೆ, ತಯಾರು ಮಾಡ್ಕೋಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಒಂದ್ಸರ್ತಿ ಮುಚ್ಚಿದಾದ್ಮೇಲೆ 3 ತಿಂಗಳಿಗೆ 2 ತಿಂಗಳು ರೆಡಿ ಆಗ್ಬಿಟ್ಟಿರ್ತದೆ, ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗಿಟ್ಟಿರ್ತದೆ. ಅದಂತ ಓಪನ್ ಮಾಡ್ಕೊಂಡ್ಬಿಟ್ಟು ನಾವು ತಿನ್ಸ್ಕೊಂತ ಇರ್ಬೋದು. ಅಕಸ್ಮಾತ್ ಬೇಡ ಅನ್ನೋದಾದ್ರೆ ಅದನ್ನ ತೆಗೆಯೋದೇ ಬೇಡ, ಮುಂದೆ ಸ್ವಲ್ಪ ನೋಡ್ಕೊಳ್ಳಿ, ನೋಡ್ಕೊಂಡು ಅದನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೋದು. ಈಗ ಉತ್ತಮ ಗುಣಮಟ್ಟದ ರಸಮೇವು ತಯಾರಾಗಿದೆ ಅಂತ ಹೇಗೆ ತಿಳ್ಕೋಬಹುದು ಅಂತೀರಿ? ಒಳ್ಳೇದು. ಸೊ ಇಲ್ಲೇನು ಒಂದು ಮುಖ್ಯವಾದಂತ ಒಂದು ಅಂಶ ಅಂತಂದ್ರೆ, ಆ ಓಪನ್ ಮಾಡ್ತೀವಲ್ಲ, ಓಪನ್ ಮಾಡಿದ ತಕ್ಷಣನೇ ಒಂಥರ ಸುವಾಸನೆ ಆಗಿರ್ತಕ್ಕಂತ ಗಮ್ ಅಂತ ಒಂದು ಸುವಾಸನೆ ಬರ್ತದೆ. ಅದೇ ಕೆಟ್ಟೋಗಿದೆ ಅಂತಂದ್ರೆ ಗಬ್ಬ ವಾಸನೆ ಬರ್ತದೆ, ಕೆಟ್ಟೋಗಿರ್ತದೆ, ಕಪ್ಪು ಕಣ್ಣ ಕಾಣಿಸ್ತದೆ. ಇದು ನಾವು ಒಂಥರ ಬಂಗಾರದ ಬಣ್ಣ ಅಂತ ಕರಿತೀವಿ, ಹಸಿರು ಹಳದಿ ಬಣ್ಣ ಅಂತ ನಾವು ಕರಿತೀವಿ. ಸೊ ಅದು ಆ ತರ ಇದ್ರೆ ಇದು ಒಳ್ಳೆ ಉತ್ತಮವಾದಂತ ಸೈಲೇಜ್ ತಯಾರಾಗಿದೆ ಅಂತ ನಮ್ಗೆ ಅದೇ. ಅದೇ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟು ಇದಾಗಿದೆ, ಸೊ ಅದು ವಾಸನೆನೂ ಬರ್ತದೆ, ಕೊಳತು ವಾಸನೂ ಬರ್ತದೆ, ಆಮೇಲೆ ಅದು ಕೆಟ್ಟೋಗಿದೆ, ಹುಳಿ ಮಟ್ಟ ಕೂಡ ಅದು ಚೆನ್ನಾಗಿರೋದಿಲ್ಲ. ಮತ್ತೆ ಅದ್ರ ನಂತರ ಒಂದು ರಸ ಸಾರ ಅಂತ ನಾವು ಕರಿತೀವಿ, pH ಅಂತ ಏನು ಕರಿತೀವಲ್ಲ, ಅದು ಒಂದು 4-4.5 ಅಷ್ಟು ಮಾತ್ರ ಇರ್ಬೇಕಾಗ್ತದೆ. ಆಮೇಲೆ ಸ್ವಲ್ಪ ಮೆತ್ತಗಾಗಿರ್ತದೆ, ನಾನು ಹೇಳಿದ್ರೆ ದಪ್ಪ ಇರತಕ್ಕಂತ ಕಾಂಡ ಕೂಡ ಸಾಫ್ಟ್ ಮೆತ್ತಗಾಗ್ಬಿಟ್ಟು ಅದು ಭಾರಿ ಚೆನ್ನಾಗಿರ್ತದೆ. ಎಷ್ಟು ಚೆನ್ನಾಗಿ ಹಸುಗಳು ಇಷ್ಟಪಡ್ತಿಂತವ ಅಂತಂದ್ರೆ, ನೀವು ಯಾವಾಗ ಯಾವಾಗಪ್ಪ ನಮ್ಮ ಸೈಲೇಜ್ ನ ತಗೊಂಡು ಬಂದು ನಮ್ಗೆ ಆಗ್ತಾರೆ ಅಂತ ಹಸುಗಳು ನಿಮ್ಮ ಈ ಕಡೆ ನೋಡ್ತಾ ಇರ್ತವೆ. ಅಷ್ಟು ತುಂಬಾ ಇಷ್ಟಪಟ್ಟು ಈ ರಸಮವನ್ನ ನಮ್ಮ ಪಶುಗಳು ತಿಂತವೆ. ಸೊ ಈ ಒಂದು ಕಾರಣದಿಂದ ನಾವು ರೈತರು ಸುಮ್ಮನೆ ಒಳ್ಳೆ ಕಷ್ಟಪಟ್ಟು ಬೆಳೆದು ಮೇವಿನ ಬೆಳೆಯನ್ನು ಬೆಳೆಸಿ ಅದನ್ನೆಲ್ಲ ಒಣಗಿಸಿ ಅಥವಾ ವೇಸ್ಟ್ ಮಾಡಿ ಇನ್ನೊಂದು ಮಾಡೋ ಬದಲು ಈ ಒಂದು ಸುಲಭವಾಗಿ ಏನು ಅಷ್ಟು ಹೆಚ್ಚಿನ ಒಂದು ಖರ್ಚು ಇಲ್ದಿರತಕ್ಕಂತ ಒಂದು ಏನೇನು ಖರ್ಚಿಲ್ಲ, ಒಂದು ಗುಣಿ ಮಾಡ್ಕೊಳ್ಳೋದೊಂದು ಕತ್ತರಿಸೋದೊಂದು ಅದೊಂದು ಬಿಟ್ರೆ ಏನೂ ಇಲ್ಲ. ಸೊ ಈ ತರ ರೈತರು ಅದನ್ನ ಅನುಸರಿಸಿಕೊಂಡು ಹೋಗೋದ್ರಿಂದ ಒಳ್ಳೆಯ ಉತ್ತಮ ಗುಣಮಟ್ಟದ ಒಂದು ರಸಮಯವನ್ನ ತಯಾರಿ ಮಾಡಿಕೊಂಡು ಒಂಥರ ಈ ಕೊರತೆ ಇರತಕ್ಕಂತ ಟೈಮ್ನಲ್ಲಿ ಅವರ ಪೂರೈಕೆ ಮಾಡಿಕೊಂಡು ಅವರು ಪಶುಪಾಲನೆಯಲ್ಲಿ ಒಂದು ಹೆಚ್ಚಿನ ಒಂದು ಲಾಭ ಪಡ್ಕೊಳ್ಳಕ್ಕೆ ಅದು ಸಾಧ್ಯ ಆಗ್ತದೆ. ಇದರಲ್ಲಿ ಪೋಷಕಾಂಶಗಳು ಪೋಲಾಗೋದಿಲ್ಲ, ಒಳ್ಳೆಯ ಒಂಥರ ಉತ್ಕೃಷ್ಟವಾದಂತ ಶ್ರೇಷ್ಠವಾದಂತ ಮೇವನ್ನ ನಾವು ಈ ಪಶುಗಳಿಗೆ ಕೊಡೋದ್ರಿಂದ ಅವರ ಒಂದು ಅದರ ಉತ್ಪಾದನಾ ಸಾಮರ್ಥ್ಯ ಕೂಡ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ರೈತ ಬಾಂಧವರು ಬರೀ ಒಂದು ಹಾಲು ಕೊಡ್ತಕ್ಕಂತ ಹಸುಗಳಿಗೆ ಬರೀ ಸೈಲೇಜ್ ಅಂತ ಹಾಗೆ ಏನು ಬೇಕಾಗಿಲ್ಲ, ಮೇಕೆಗಳಿಗೆ ಕುರಿಗಳಿಗೆ ಈಗ ನೋಡ್ತಾ ಇದ್ದೀನಿ, ನನಗೆ ಸಾಕಷ್ಟು ರೈತರು ಕೇಳ್ತಾ ಇರ್ತಾರೆ, ಸರ್ ನಾನು ಕುರಿ ಮಾಡ್ಬೇಕಂತಿದ್ದೀನಿ, ರಸಮೆ ಮಾಡ. ಡೆಫಿನೆಟ್ ಆಗಿ ಏನು ಸಂಕೋಚ ಇಲ್ದಿರೇನೆ ಅವರು ರಸಮೆವನ್ನ ತಯಾರಿ ಮಾಡ್ಕೋಬಹುದು. ಆದ್ರೆ ರೈತ ಬಾಂಧವರು ಒಂದೇ ಒಂದು ಗಮನದಲ್ಲಿ ಇಟ್ಕೋಬೇಕು, ನೀವು ತಯಾರಿ ಮಾಡ್ತಕ್ಕಂತ ಒಂದು ರಸಮೆವೇನಿದೆ ಎಷ್ಟು ಚೆನ್ನಾಗಿ ಅದನ್ನ ಗುಣಗಳಲ್ಲಿ ತುಂಬಿಸಿ ಧಮ್ಮಸ್ ಮಾಡಿ ಅದನ್ನ ಮೇಲ್ಪದರ ಗಾಳಿ ಆಡದಂತೆ ಅದನ್ನ ಕೂಡಿಡ್ತಿರೋ ಅದರ ಮೇಲೆ ನಿಮ್ಮ ಉತ್ತಮ ಗುಣಮಟ್ಟದ ರಸಮೇವು ತಯಾರಾಗಿದೆ ಅಂತ ಬಿಟ್ಟು ನೀವು ಖಾತ್ರ ಮಾಡ್ಕೋಬಹುದು ನೋಡಿ. ಸೊ ಈ ರೀತಿ ನೀವು ಮಾಡಿಕೊಂಡು ನೀವು ಪಶುಪಾಲನೆಯಿಂದ ಹೆಚ್ಚಿನ ಪಶುಪಾಲನೆ ಆಗಿರ್ಬೋದು, ಕುರಿಗಳ ಸಾಕಾಣಿಕೆ ಆಗಿರ್ಬೋದು, ಮೇಕೆ ಸಾಕಾಣಿಕೆ ಆಗಿರ್ಬೋದು, ಅಥವಾ ಇತರ ಯಾವುದೇ ಒಂದು ಪಶುಗಳ ಒಂದು ಇದರಲ್ಲಿ ನೀವು ತೊಡಗಿಸಿಕೊಂಡಿದ್ರೆ ಇದರಿಂದ ನೀವು ತುಂಬಾ ಒಳ್ಳೆಯ ಲಾಭವನ್ನು ನೀವು ಪಡ್ಕೋಬಹುದು ಅಂತ ನಾನು ರೈತರಿಗೆ ತಮ್ಮ ಮೂಲಕ ನಾನು ಈ ಒಂದು ಸಂದೇಶನ ನಾನು ಕೊಡಕ್ಕೆ ಬಯಸ್ತೀನಿ ಜಗದೀಶ್ವರಿ. ರೈತ ಬಾಂಧವರೇ, ತಮಗೆ ಈ ರಸಮೇವು ತಯಾರಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಬಿ ಸಿ ಚನಕೇಶವ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9989161409. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 9989161409. ತುಂಬ ಸಂತೋಷ ಡಾಕ್ಟರ್ ಚನಕೇಶವ ಅವರು, ತಾವಿದ್ದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಒಂದು ರಸಮೇವಿನ ತಯಾರಿಕೆ ಮತ್ತು ಅದರ ಉಪಯೋಗದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಸೊ ನಿಮಗೂ ಧನ್ಯವಾದಗಳು. ರೈತ ಬಾಂಧವರು ಇವತ್ತಿನಿಂದ ಸಂಕಲ್ಪ ಮಾಡಿ ರಸಮೇವನ ನಾಳೆಯಿಂದನೇ ತಯಾರಿ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡಿ. ರಸಮೇವು ತಯಾರಿಕೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಿಸಿ ಚನ್ನಕೇಶವ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನೀಗ ಕೃಷಿ ಮಾಹಿತಿ. ರೇಷ್ಮೆ ಹುಳುವನ್ನು ಬಾಧಿಸುವಂತಹ ಅನೇಕ ಪೀಡೆಗಳಲ್ಲಿ ಊಜಿನೊಣ ಮುಖ್ಯವಾದಂಥದ್ದು. ಮುಖ್ಯವಾಗಿ ಈ ಊಜಿನೊಣದ ಹಾನಿಯನ್ನು ಕಡಿಮೆ ಮಾಡೋದಕ್ಕೆ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ಕಿಟಕಿ ಮತ್ತು ಬಾಗಿಲುಗಳಿಗೆ ನೈಲಾನ್ ಬಲೆಯನ್ನು ಅಳವಡಿಕೆ ಮಾಡೋದು ಬಹಳ ಮುಖ್ಯ. ಹಾಗೆಯೇ ಉಪಕೋಣೆಯನ್ನು ನಿರ್ಮಿಸೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಕಿಟಕಿಗಳ ಬಳಿ ಅಂಟು ಬಲೆಯನ್ನು ಅಳವಡಿಕೆ ಮಾಡೋದು, ಊಜಿ ಟ್ರ್ಯಾಪ್ ಮಾತ್ರೆಗಳನ್ನು ಬಳಸುವಂಥದ್ದು, ಹಾಗೆಯೇ ನಿಸೋಲಿಂಗ್ಸ್ ಥೈಮಸ್ ಎನ್ನುವಂಥ ಒಂದು ಪರೋಪಜೀವಿಯನ್ನು ಬಿಡುಗಡೆ ಮಾಡುವಂಥದ್ದು ಈ ಸಮಗ್ರ ನಿರ್ವಹಣೆಯಲ್ಲಿ ಸೇರಿದವೆ. ಮುಖ್ಯವಾಗಿ ಈ ಊಜಿನೊಣ ಈ ಸಾಕಾಣಿಕೆ ಮನೆಯ ಒಳಗಡೆ ಹೋಗದಂತೆ ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ಬಾಗಿಲು ಮತ್ತು ಕಿಟಕಿಗಳಿಗೆ ತಂತಿ ಜಾಲರಿ ಅಥವಾ ನೈಲಾನ್ ಬಲೆಯನ್ನು ಅಳವಡಿಸಬೇಕು. ಹುಳು ಸಾಕಾಣಿಕೆ ಮನೆಯ ಮುಂಭಾಗದಲ್ಲಿ ಉಪಕೋಣೆಯನ್ನು ನಿರ್ಮಿಸಿ ಊಜಿನೊಣಗಳು ರೇಷ್ಮೆ ಹುಳು ಸಾಕಾಣಿಕಾ ಮನೆಗೆ ಬರದಂತೆ ತಡೆಯಬೇಕಾಗುತ್ತೆ. ಸಾಧ್ಯವಾದಷ್ಟು 4ನೇ ಹಂತದವರೆಗೆ ಈ ರೇಷ್ಮೆ ಹುಳು ಸಾಕಾಣಿಕಾ ದಡೇವುಗಳನ್ನು ನೈಲಾನ್ ಬಲೆಯಿಂದ ಮುಚ್ಚಿ ಊಜಿನೊಣಗಳು ರೇಷ್ಮೆ ಹುಳುಗಳಿಗೆ ತೊಂದರೆ ಕೊಡದಂತೆ ನೋಡ್ಕೋಬೇಕಾಗತ್ತೆ. ಇನ್ನು ಅಂಟು ಬಲೆಯನ್ನು ಅಳವಡಿಸೋದು ಬಹಳ ಮುಖ್ಯ. ಈ ಅಂಟು ಬಲೆ ಹಳದಿ ಬಣ್ಣದ ಹಿನ್ನೆಲೆಯನ್ನು ಹೊಂದಿರುತ್ತೆ. ಹಾಗೆಯೇ 100% ಪಾಲಿಬ್ಯೂಟೀನ್ ಅಂಟನ್ನು ಹೊಂದಿರುತ್ತೆ. ಇದು ನೀರಿನಲ್ಲಿ ಕರಗೋದಿಲ್ಲ, ಜೊತೆಗೆ ಇದು ವಿಷಕಾರಿಯಲ್ಲ. ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಇದು ಉಂಟು ಮಾಡೋದಿಲ್ಲ. ಸಾಧಾರಣ ಉಷ್ಣಾಂಶ ಮತ್ತು ಒತ್ತಡದಲ್ಲಿ ಇದು ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತೆ. ಅಂದಾಜು 6 ತಿಂಗಳವರೆಗೆ ಇದು ಪರಿಣಾಮಕಾರಿಯಾಗಿ ಊಜಿ ನಿರ್ವಹಣೆಗೆ ಸಹಕಾರಿಯಾಗುತ್ತೆ. ಈ ಅಂಟು ಬಲೆಯನ್ನು ರೇಷ್ಮೆ ಹುಳು ಸಾಕಾಣಿಕಾ ಮನೆಯಲ್ಲಿ ಮನೆಯ ಕಿಟಕಿಯ ಒಳಗಡೆ ಮತ್ತು ಹೊರಗಡೆ ನಾವು ಕಟ್ಟಬಹುದು. ಊಜಿನೊಣಗಳು ಇದಕ್ಕೆ ಆಕರ್ಷಣೆಯಾಗಿ ಅದಕ್ಕೆ ಅಂಟಿಕೊಂಡು ಸಾಯ್ತವೆ. ಇನ್ನು ಈ ಅಂಟು ಬಲೆಯನ್ನು ಬಳಸುವಾಗ ಕೆಲವೊಂದು ಎಚ್ಚರಿಕೆಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಅಂಟು ಬಲೆಯ ಕಾಗದಕ್ಕೆ ಬೆಂಕಿ ಹತ್ತಿಕೊಳ್ಳುವಂಥ ಅಪಾಯ ಇರುತ್ತೆ. ಆದ್ದರಿಂದ ಇದರ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಈ ಅಂಟು ಬಲೆಯನ್ನು ನೀರು ಮತ್ತು ಧೂಳಿನಿಂದ ದೂರ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಹಾಗೆಯೇ ಈ ಕೊಠಡಿ ತಾಪಮಾನದಲ್ಲಿ ಶೇಖರಣೆ ಮಾಡಿಡಬೇಕಾಗತ್ತೆ. ಊಜಿನೊಣಗಳು ಈ ಅಂಟು ಬಲೆಗೆ ಸಂಪೂರ್ಣವಾಗಿ ಅಂಟಿಕೊಂಡು ಅದನ್ನು ನಾವು ಉಪಯೋಗಿಸಿದ ನಂತರ ಈ ಅಂಟು ಬಲೆಯನ್ನು ಸುಡೋದ್ರ ಮೂಲಕ ನಾವು ವಿಲೇವಾರಿಯನ್ನು ಮಾಡಬೇಕಾಗತ್ತೆ. ಇನ್ನು ಊಜಿ ಟ್ರ್ಯಾಪನ್ನು ಬಳಕೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಪ್ರೌಢ ಊಜಿನೊಣಗಳನ್ನು ಆಕರ್ಷಿಸಿಕೊಳ್ಳೋದಕ್ಕೆ ಒಂದು ರಾಸಾಯನಿಕ ಟ್ರ್ಯಾಪ್ ಇದಾಗಿದ್ದು 1 ಲೀಟರ್ ನೀರಿನಲ್ಲಿ 1 ಮಾತ್ರೆಯನ್ನು ನಾವು ಕರಗಿಸ್ಕೊಂಡು ಆ ದ್ರಾವಣವನ್ನು ತಿಳಿ ಬಣ್ಣದ ತಟ್ಟೆ ಅಥವಾ ಪ್ಲೇಟ್ಗಳಲ್ಲಿ ಹಾಕಿ ಕಿಟಕಿಯ ತಳದ ಮಟ್ಟಕ್ಕೆ ಹುಳು ಸಾಕಾಣಿಕೆ ಮನೆಯ ಒಳಗಡೆ ಮತ್ತು ಹೊರಗಡೆ ಇಡಬೇಕಾಗತ್ತೆ. 1 ಪ್ಯಾಕೆಟ್ನಲ್ಲಿ 12 ಮಾತ್ರೆಗಳಿರ್ತವೆ. 100 ರೇಷ್ಮೆ ಹುಳು ಮೊಟ್ಟೆಗಳ ಹುಳು ಸಾಕಾಣಿಕೆಗೆ ಸಾಕಾಗತ್ತೆ. ಇನ್ನು ಬೇರೆ ಕ್ರಮಗಳು ಅಂದರೆ ಹಿಪ್ಪುನೇರಳೆ ಸೊಪ್ಪಿನ ಕಂತೆಯನ್ನು ಹುಳು ಸಾಕಾಣಿಕೆ ಮನೆಯೊಳಗಡೆ ಸಾಕಿಸೋದಕ್ಕಿಂತ ಮುಂಚೆ ವರಾಂಡದಲ್ಲಿ ಇಟ್ಟು ಊಜಿನೊಣ ಇಲ್ಲೇ ಇರೋದನ್ನು ನಾವು ಖಾತ್ರಿಪಡಿಸಿಕೊಂಡು ಆನಂತರ ಹುಳು ಸಾಕಾಣಿಕೆ ಮನೆಯೊಳಗಡೆ ಈ ಹಿಪ್ಪುನೇರಳೆ ಸೊಪ್ಪನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಊಜಿಗೆ ತುತ್ತಾದಂಥ ರೇಷ್ಮೆ ಹುಳು ಮತ್ತು ಊಜಿ ಮರಿಗಳನ್ನು ನಾವು ಸಂಗ್ರಹಿಸಿ ನಾಶಪಡಿಸಬೇಕಾಗತ್ತೆ. ಇನ್ನು ಈ ಹುಳು ಮನೆಯ ನೆಲದಲ್ಲಿ ಸಂದುಗೊಂದುಗಳು ಇಲ್ಲದಂತೆ ನೋಡ್ಕೋಬೇಕಾಗತ್ತೆ. ಈ ಊಜಿನೊಣದ ಬಾಧೆಗೆ ತುತ್ತಾದಂಥ ಹುಳುಗಳು ಬೇರೆ ಹುಳುಗಳಿಗಿಂತ 1 ಅಥವಾ 2 ದಿನ ಮುಂಚಿತವಾಗಿ ಗೂಡನ್ನು ಕಟ್ತವೆ. ಅಂತಹ ಗೂಡನ್ನು ಪ್ರತ್ಯೇಕಿಸಿ ಅದನ್ನು ನಾವು ಸಂಗ್ರಹಣೆ ಮಾಡಿಕೊಂಡು ಉಬ್ಬೆ ಕೊಡಬೇಕಾಗತ್ತೆ. ಇನ್ನು ಜೈವಿಕ ಕ್ರಮಗಳಿಗೆ ಬಂದರೆ ಈ ಕಣಜದ ಜಾತಿಗೆ ಸೇರಿದಂಥ ಒಂದು ಕೀಟ ನಿಸೋಲಿಂಗ್ಸ್ ಥೈಮಸ್ ಎಂಬ ಒಂದು ಪರಾವಲಂಬಿ ಕೀಟವನ್ನು ಈ ಊಜಿ ಕೋಶಗಳನ್ನು ನಾಶಪಡಿಸೋದಕ್ಕೆ ನಾವು ಬಳಸ್ಕೋಬಹುದು. ಪ್ರತಿ 100 ರೇಷ್ಮೆ ಮೊಟ್ಟೆಗಳಿಗೆ 2 ಪೊಟ್ಟಣ, ಅಂದರೆ ಪ್ರತಿ ಪೊಟ್ಟಣದಲ್ಲಿ 20,000 ಸುಮಾರು 40,000 ಈ ನಿಸೋಲಿಂಗ್ಸ್ ಥೈಮಸ್ ಪರಾವಲಂಬಿ ಕೀಟಗಳನ್ನು 5ನೇ ಹಂತದ 2ನೇ ದಿನದಂದು ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ನಾವು ಬಿಡುಗಡೆ ಮಾಡಬೇಕು. ಅಂದರೆ ನಿಸೋಲಿಂಗ್ಸ್ ಥೈಮಸ್ ಇರುವಂಥ ಪೊಟ್ಟಣಗಳನ್ನು ಈ ರೇಷ್ಮೆ ಹುಳು ಸಾಕಾಣಿಕಾ ದಡೆಯುವಿಗೆ ನೇತು ಹಾಕಬೇಕು. ಹಣ್ಣಾದಂಥ ಹುಳುಗಳನ್ನು ಚಂದ್ರಿಕೆಗೆ ಬಿಟ್ಟಾಗ ಇದೇ ಪೊಟ್ಟಣಗಳನ್ನು ರೇಷ್ಮೆ ಗೂಡು ಕಟ್ಟುವ ಮನೆಯಲ್ಲಿ ಚಂದ್ರಿಕೆಯ ಮೇಲಿಡಬೇಕಾಗುತ್ತೆ. ಗೂಡನ್ನು ಬಿಡಿಸಿ ಕಸವನ್ನು ತಿಪ್ಪಿಗೆ ಅಥವಾ ಕಸದ ತೊಟ್ಟಿನಲ್ಲಿ ಹಾಕಿದಾಗ ಈ ಪೊಟ್ಟಣಗಳನ್ನು ತಿಪ್ಪೆ ಹತ್ರನೂ ಕೂಡ ಇಡಬೇಕಾಗತ್ತೆ. ಅಲ್ಲೂ ಕೂಡ ಬೇರೆ ಜಾತಿಯ ನೊಣದ ಕೋಶಗಳು ಇರೋದರಿಂದ ಈ ನಿಸೋಲಿಂಗ್ಸ್ ಥೈಮಸ್ ಪರತಂತ್ರ ಜೀವಿಗಳು ಅಭಿವೃದ್ಧಿ ಹೊಂದೋದಕ್ಕೆ ಸಹಕಾರಿಯಾಗುತ್ತೆ. ಕೃಷಿ ಮಾಹಿತಿಯೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. 6:30 ವಿಜ್ಞಾನದ ಮುನ್ನಡೆ ಎಂ ವೆಂಕಟಸ್ವಾಮಿ ಅವರಿಂದ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ. 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹಯೋಗದಲ್ಲಿ. 7:45 ಸಮಾಚಾರ ದರ್ಶನ ವಾರದ ವಾರ್ತಾಚಿತ್ರ ಮೂಡಿಬರಲಿದೆ. 9:05 ಯುವವಾಣಿ ತೋಪು ಬೇಡ ಕಾಡು ಬೇಕು ಉಮಾಶ್ರೀ ಆರಂಬೋಡಿ ಅವರಿಂದ ಭಾಷಣ. ನಂತರ ಸ್ವಚ್ಛ ಮನೆಯಿಂದ ಸ್ವಚ್ಛ ಭಾರತ ಮಾತನಾಡುತ್ತಾರೆ ಭಾವನಾ ಕೆಜೆ ಕೈಪಂಗಳ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಕ್ತಿ ಪಾದ್ನಾಗ್ ಅವರ ಬಾನ್ಸುರಿ ವಾದನ ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ರಾತ್ರಿ 11:00 ಚಿತ್ರಗೀತೆಗಳು. ಭಾರತ ಕಾ ಮೌಸಮ್ ವಿಭಾಗ ಅತ್ಯಾಧುನಿಕ ಹೈ ಔರ್ ಗರ್ಮಿ ಕೆ ಮೌಸಮ್ ಮೇ ಬಢ್ತೆ ತಾಪಮಾನ್ ಕಿ ಸಟೀಕ್ ಭವಿಷ್ಯವಾಣಿ ಕರ್ ಸಕ್ತಾ ಹೈ. ಯಹ ಅವಶ್ಯಕ ಹೈ ಕಿ ಹಮ್ ಇಸ್ ಚೇತಾವನಿ ಕೋ ಗಂಭೀರತಾ ಸೆ ಲೇ. ಚೇತಾವನಿ ಕಿ ಜಾನಕಾರಿ ಹಮೇ SMS, ರೇಡಿಯೋ, ಟಿವಿ, ಅಖಬಾರ್ ಇತ್ಯಾದಿ ಸೆ ಮಿಲ್ ಸಕ್ತಿ ಹೈ. ಚೇತಾವನಿ ಕಿ ಜಾನಕಾರಿ ಕೋ ಅಪ್ನೆ ಪರಿವಾರ, ಮಿತ್ರೋ, ಪಡೋಸಿ, ಕರ್ಮಚಾರಿ, ವಿದ್ಯಾರ್ಥಿ ಔರ್ ಜಿನ್ಕೆ ಭೀ ಸಂಪರ್ಕ್ ಮೇ ಆಯೆ ಉನ್ ತಕ್ ಪಹುಂಚಾಯೆ. ಕಲರ್ ಕೋಡ್ಸ್ ಕೋ ಸಮಝಿಯೇ ಔರ್ ಗರ್ಮಿ ಸೆ ಬಚ್ನೆ ಕಿ ತಯಾರಿ ಕೀಜಿಯೆ. ಯೆಲೋ ಅಲರ್ಟ್ ಯಾನಿ ಗರ್ಮ್ ದಿನ್, ಆರೆಂಜ್ ಅಲರ್ಟ್ ಯಾನಿ ಜ್ಯಾದಾ ಗರ್ಮಿ ಕಿ ಚೇತಾವನಿ, ರೆಡ್ ಅಲರ್ಟ್ ಯಾನಿ ಅತ್ಯಧಿಕ ಗರ್ಮಿ ಕಿ ಚೇತಾವನಿ. ಸತರ್ಕ ರಹಿಯೇ, ಸುರಕ್ಷಿತ ರಹಿಯೇ. ಆಪ್ಕೆ ಹಿತ್ ಮೇ ತತ್ಪರ್ NDMA.